ಬಟ್ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇರೋದು ಸಿರಿಧಾನ್ಯಗಳನ್ನ ಯಾವ ತರ ಬೆಳಿಬೇಕು, ಮತ್ತೆ ಅದರಿಂದ ಲಾಭಗಳೇನು, ಮತ್ತೆ ಅದರಿಂದ ಬೇರೆ ಬೇರೆ ಪದಾರ್ಥಗಳನ್ನ ಹೆಂಗ್ ಮಾಡಬೇಕು, ಪ್ಯಾಕೇಜಿಂಗ್ ಹೆಂಗ್ ಮಾಡಬೇಕು, ಲೇಬಲಿಂಗ್ ಹೆಂಗ್ ಮಾಡಬೇಕು, ಅದನ್ನ ಮತ್ತೆ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳಲ್ಲಿ ನಾವು ಹೇಗನ್ನ ಅದನ್ನ ಅನ್ವೋಲ್ ಮಾಡಬೇಕು, ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟು ರೈತರಿಗೆ ಹೇಳ್ತಾ ಇದ್ವಿ, ನೀವು ಬನ್ನಿ ಬೇಕಾದ್ರೆ ನಮ್ಮ ಸಂಸ್ಥೆಗೆ ಬನ್ನಿ, ನೀವು ಅಲ್ಲಿ ನಿಮಗೆ ಗೈಡೆನ್ಸ್ ಕೊಡ್ತೀವಿ ಅಂತ ಈ ತರ ನಾವು ಜಾಸ್ತಿ ಪ್ರಮೋಟ್ ಮಾಡ್ತೀವಿ. ಅಡ್ಡಿಲ್ಲ. ಈಗ ತಾವು ಏನು ಹುಲ್ಸೂರು ಮತ್ತು ಸುತ್ತಮುತ್ತಲು ರೈತರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಮತ್ತೆ ಮಾರಾಟ ಕೂಡ ಆನ್ಲೈನ್ ಮೂಲಕ ಮಾಡ್ತಾ ಇದ್ದೀರಿ. ಈಗ ರೈತರ ಉತ್ಪನ್ನಗಳನ್ನು ತಾವು ಎಲ್ಲೇ ಇದ್ರೂ, ಅವರು ಕರ್ನಾಟಕದ ಯಾವುದೇ ಭಾಗದೊಳಗಿದ್ರು ಅಥವಾ ನಮ್ಮ ದೇಶದ ಯಾವುದೇ ಭಾಗದೊಳಗಿದ್ರೂ ಸಿರಿಧಾನ್ಯಗಳನ್ನು ಪರ್ಚೇಸ್ ಮಾಡೋದಕ್ಕೆ ಸಾಧ್ಯದಾನ ತಮ್ಮಿಂದ? ಎಸ್ ಎಸ್, ಸಾಧ್ಯ ಇದೆ. ಯಾಕಂದ್ರೆ ಇವಾಗ ನಮಗೆ ಹೈ ಕಮಿಷನ್ ಆಫ್ ಇಂಡಿಯಾ ಮೊಜಾಂಬಿಕ್ಕು ಸಹಿತ ನಮಗೆ ಆರ್ಡರ್ ಬಂದಿದೆ ಇವಾಗ. ಬಟ್ ನಮಗೆ ಏನ್ ಸಮಸ್ಯೆ ಆಗ್ತದೆ, ನಮಗೆ ನಾವು ಇನ್ನ ಸ್ವಲ್ಪ ಸ್ಟಾರ್ಟ್ಅಪ್ ಇರೋ ಕಾರಣ ನಾವು ಯಾವ ತರ ಅದನ್ನ ಟ್ರಾನ್ಸ್ಪೋರ್ಟೇಶನ್ ಮೂಲಕ ಅಂದ್ರೆ ಯಾವ ತರ ಅವ್ರಿಗೆ ಶಿಪ್ಪಿಂಗ್ ಮಾಡ್ಬೇಕಂದ್ರೆ ನಮ್ಗೆ ಸಮಸ್ಯೆ ಆಗ್ತಾ ಇದೆ. ಶಿಪ್ಪಿಂಗ್ ಮಾಡೋದು ತೊಂದರೆ ಆಗ್ತಾ ಇದೆ. ಹಾ, ಕೆಲವೊಂದ್ಸಲ ನಮಗೆ ತೊಂದರೆ ಆಗ್ತಾ ಇದೆ, ಬಟ್ ಕೆಲವೊಂದ್ಸಲ ನಾವು ಗೈಡೆನ್ಸ್ ತಗೊಂಡು ಅದನ್ನ ಮಾಡ್ತಾ ಇದೀವಿ. ಈಗ ಎಷ್ಟು ಜನ ಇದ್ರ ಸಲುವಾಗಿ ಕೆಲಸ ಮಾಡ್ತಾ ಇರುವಂತವ್ರು ಅಂದ್ರೆ ಏನು ಆರ್ಡರ್ಸ್ ತಗೊಳ್ಳುವಂಥದ್ದು, ಅದನ್ನ ವಿಂಗಡಣೆ ಮಾಡುವಂಥದ್ದು, ಆಮೇಲೆ ಉತ್ಪನ್ನಗಳನ್ನು ಕಳಿಸುವಂಥದ್ದು, ಮಾರ್ಕೆಟಿಂಗ್ ಏನು ವ್ಯವಸ್ಥೆ ಇದೆ, ಇದು ಎಷ್ಟು ಜನ? ಮಾರ್ಕೆಟಿಂಗ್ ವ್ಯವಸ್ಥೆ ಅಂದ್ರೆ ಇವಾಗ ನಮ್ಮ ಐಎಂಆರ್ ಸಂಸ್ಥೆಯಲ್ಲಿ ನಮ್ಮ ಎಫ್ಎನ್ಎಸ್ಟ್ ಅಂತಾನೇ ಒಂದು ಟೀಮ್ ಇದೆ, 10 ಜನ ಇದ್ವಿ, ಅದ್ರಲ್ಲಿ ನಾವು ಡಿವೈಡ್ ಮಾಡಿರ್ತೀವಿ. ಇವಾಗ ಹುಲ್ಸೂರು ಎಫ್ಎ ಅಂದ್ರೆ ನಾನು ನೋಡ್ತಾ ಇದ್ದೀನಿ. ಸೊ ನನಗೆ ಸಂಬಂಧಪಟ್ಟಂಗೆ ಏನಾದ್ರೂ ಈ ಆರ್ಡರ್ಸ್ ಎಲ್ಲ ಬಂದ್ರೆ ನಮ್ಮ ಇನ್ನೊಬ್ರು ಸಹಪಟ್ಟಿರ್ತಾರೆ, ಆಮೇಲೆ ಅಲ್ಲಿ ಪ್ಯಾಕೇಜಿಂಗ್ ಮಾಡಕ್ಕೆ ನಮ್ಮ ಸಂಸ್ಥೆಯಲ್ಲಿ ಇಬ್ರು ಜನ ಇದಾರೆ, ಪ್ಯಾಕೇಜಿಗೆ ಮತ್ತೆ ಸಂಸ್ಕರಣೆ ಘಟಕ ನೋಡ್ಕೊಳಕ್ಕೆ, ಅಲ್ಲಿ ವ್ಯವಹಾರ ನೋಡ್ಕೊಳಕ್ಕೆ. ಸೊ ಆರ್ಡರ್ ಬಂದ್ಕೊಳ್ಳಿ, ನಾವು ಅದನ್ನ ಅವ್ರಿಗೆ ಹೇಳಿರ್ತೀವಿ, ಇಷ್ಟು ಆರ್ಡರ್ ಬಂದಿದೆ, ನೀವು ಅದನ್ನ ಪ್ಯಾಕೇಜ್ ಮಾಡಿ ಇಟ್ಟಿರಿ, ಕನ್ಸರ್ನ್ ಪರ್ಸನ್ ಬಂದ ಅದನ್ನ ತೆಗೆದುಕೊಂಡು ಹೋಗ್ತಾರೆ ಅಂತ ಮಾಹಿತಿ ಕೊಡ್ತೀವಿ. ಅಡ್ಡಿಲ್ಲ. ಅಂದ್ರೆ ಈ ಹುಲ್ಸೂರ್ ಮಹಿಳಾ ಉತ್ಪಾದಕರ ಸಂಸ್ಥೆ ಏನಿದೆ, ಇದರ ಮೂಲಕ ಗ್ರಾಹಕರಿಗೂ ಕೂಡ ಒಂದು ಒಳ್ಳೆ ಸೇವೆ ಲಭ್ಯ ಆಗ್ತಾ ಇರುವಂತದ್ದು, ಅದರ ಜೊತೆಗೆ ರೈತರಿಗೂ ಕೂಡ ಒಂದು ಆಶಾಭಾವನೆ ಇದರೊಳಗೆ, ಅವರ ಬೆಳೆದಂತಹ ಸಿರಿಧಾನ್ಯಗಳಿಗೆ ಒಂದು ಒಳ್ಳೆ ಬೆಲೆ ಸಿಗುವಂತಹ ಒಂದು ವ್ಯವಸ್ಥೆ ಈ ಮೂಲಕ ಆಗ್ತಾ ಇದೆ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ರೈತರು ಬೆಳೆದು ಕೊಟ್ಟರೆ ಅದನ್ನು ಇನ್ನೂ ಉತ್ಪಾದನೆ ಹೆಚ್ಚು ಮಾಡಿ ಮತ್ತೆ ಕೆಲಸ ಕೂಡ ಹೆಚ್ಚಾಗುವಂಥದ್ದು, ಮತ್ತೆ ನಮ್ಮ ಗ್ರಾಹಕರಿಗೆ ಒಂದು ವಿಷಮುಕ್ತವಾದಂತಹ ಒಂದು ಒಳ್ಳೆ ಆಹಾರ ನೀಡುವಂತಹ ಒಂದು ಕೆಲಸ ತಮ್ಮಿಂದ ಆಗುವಂತಹ ಒಂದು ವಿಚಾರವನ್ನು ತಾವು ಹೇಳಿದ್ರಿ. ಒಳ್ಳೆಯದು. ಅಶೋಕ್ ಸಜ್ಜನ್ ಅವರೇ, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು, ಇನ್ನೂ ಇದರಿಂದ ಪ್ರೇರಣೆ ಪಡಿಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನು ಹೇಳ್ತೀರಿ? 9535313111. ಇದರ ಜೊತೆಗೆ ರೈತ ಉತ್ಪಾದಕ ಕಂಪನಿನ ಹೇಗೆ ಕಟ್ಟಬೇಕು, ಅದನ್ನ ನಾವು ಯಾವ ತರ ರಿಜಿಸ್ಟ್ರೇಷನ್ ಮಾಡಬೇಕು, ಯಾವ ತರ ನಡೆಸಿಕೊಂಡು ಹೋಗಬೇಕು, ಅದರ ಬಗ್ಗೆ ಕಂಪ್ಲೀಟ್ಲಿ ಟೆಕ್ನಿಕಲ್ ಗೈಡೆನ್ಸ್ ಬೇಕಾದ್ರೂ ನನಗೆ ಯಾರು ಬೇಕಾದ್ರೂ ಸಂಪರ್ಕ ಮಾಡಬಹುದು.